ಮುಂಗಾರಿಯಲ್ಲಿ ಮಾತ್ರ ಹಾಕೊಳ್ಳಿಕ್ ಆಗ್ತದ ಅಥವಾ ಸ್ವಲ್ಪ ತಡವಾಗಿ ಹಾಕೊಂಡು ಮಳೆಗಾಲ ಕಡಿಮೆ ಆದ್ಮೇಲೆ ನಾಟಿ ಮಾಡಿಕೊಂಡು ಬೆಳಿಲಿಕ್ಕೂ ಅವಕಾಶ ಇದೆ ಅಂತ ಹೇಳ್ತೀರಾ? ಬೆಳಿಬಹುದು ಸರ್, ನೀರು ಕೊಟ್ಕೊಂಡು ಅದನ್ನ ಬೆಳೆ ಮಾಡಬಹುದು. ಭತ್ತದ ಗದ್ದೆಗಳನ್ನು ಈ ಉದ್ದೇಶಕ್ಕೆ ಉಪಯೋಗಿಸಿಕೊಳ್ಬಹುದು. ಭತ್ತದ ಕಟಾವು ಆದ್ಮೇಲೆ ಪ್ರಯತ್ನ ಮಾಡೋರು ಮಾಡ್ಲಿ. ನಿಜ, ಇಳುವರಿ ಮತ್ತು ಮಾರುಕಟ್ಟೆ ಬೇಡಿಕೆ ಇದ್ರ ಬಗ್ಗೆ ಹೇಳ್ಬೋದಾ? ಮೈನ್ ಆಗಿ ಇದ್ರದ್ದು ಶುಂಠಿಯಲ್ಲಿ ಹೇಳ್ದಂಗೆ ಅದನ್ನ ನಾವು ಹಸಿಯಾಗಿ ಯೂಸ್ ಮಾಡ್ತೀವಿ, ಬಟ್ ಅರಿಶಿನದಲ್ಲಿ ಹಸಿಯಾಗಿ ಅದನ್ನ ಬಳಸಕಾಗಲ್ಲ. ಅದನ್ನ ಒಣಗಿಸಬೇಕು, ಬೇಯಿಸಬೇಕು, ಆತರ ಕೊಯ್ಲು ಮತ್ತೆ ಅದ್ರದ್ದು ಸಂಸ್ಕರಣೆ ಒಂದ್ ಸ್ವಲ್ಪ ಹಿಡಿಯುತ್ತೆ. ಹಾಗಾಗಿ ಮೈನ್ ಆಗಿ ಅರಿಶಿನದ ಬೆಳೆ ನೋಡ್ದಲೇ ಇರೋದಕ್ಕೆ ಅದು ಒಂದು ಕಾರಣ ಇರಬಹುದು. ಅದರದೇ ಆದಂತಹ ಪ್ರೊಸೆಸಿಂಗ್ ಸೆಂಟರ್ಸ್ ಅಂತ ಏನ್ ಹೇಳ್ತೀವೋ ಅಷ್ಟಾಗಿ ಇಲ್ಲಿ ಇಲ್ಲ. ಹಾಗಾಗಿ ಅದರಿಂದ ಸಹ ರೈತರು ಬೆಳೆಯಕ್ಕೆ ಹಿಂದೇಟ್ ಹಾಕಬಹುದು, ಯಾಕಂದ್ರೆ ಮಾರುಕಟ್ಟೆ ತೆಗೆದುಕೊಳ್ಳೋರು ಇದಾರೆ. ಹಸಿನ ತಗೊಳ್ತಾರೆ, ಅದನ್ನ ತಗೊಂಡೋಗಿ ಅವರು ಪ್ರೊಸೆಸಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಬ್ರು ಬೇಯಿಸಿ ಒಣಗಿಸೋದಿದೆ, ಹಾಗೆ ಒಣಗಿಸಿ ಪುಡಿ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳೋದಿದೆ, ಅಥವಾ ಬೇರೆಯವ್ರಿಗೂ ಮಾರಾಟ ಮಾಡೋದಿದೆ. ಕ್ವಿಂಟಲ್ ಗಟ್ಟಲೆ ಉತ್ಪಾದನೆ ಮಾಡಿ ರೈತರು ಅಲ್ಲಲ್ಲೇ ಸ್ಥಳೀಯವಾಗಿ ಕೊಡೋದಿದೆ, ಶುದ್ಧವಾದ ಅರಿಶಿನಕ್ಕೆ ಒಳ್ಳೆ ಬೆಲೆನೂ ಇದೆ. ಪ್ರಯತ್ನಗಳನ್ನು ಮಾಡಬೇಕು, ಅದೇನು ದೊಡ್ಡ ವಿಷಯನಲ್ಲ. ತೊಡಗಿಸಿಕೊಂಡ್ರೆ ಅದೇ ಗೊತ್ತಾಗುತ್ತೆ, ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಾಗ ಓಹೋ ಹೀಗೂ ಆಗ್ಬೋದಾಗಿತ್ತು, ಹೀಗೂ ಮಾಡಬಹುದಾಗಿತ್ತು ಅಂತ ಒಂದು ತಿಳುವಳಿಕೆ ಬರುತ್ತೆ. ಒಂದ್ ನಾಲ್ಕಾರು ಜನ ಹತ್ತಾರು ಜನ ಈ ಕೆಲಸದಲ್ಲಿ ಭಾಗಿಯಾದ್ರೆ ವಿಷಯಗಳು ಒಂಥರ ಮನನವಾಗ್ತವೆ, ಪರಿಪಕ್ವತೆಗೆ ದಾರಿ ಸಿಗುತ್ತೆ. ಒಂದೇನಂದ್ರೆ ಎಲ್ಲಾ ಜನರು ಅಡಿಗೆಗೆ ಬಳಸುವ ಪದಾರ್ಥ ಅರಿಶಿನ. ಪ್ರತಿನಿತ್ಯ ಒಂದಲ್ಲ ಇನ್ನೊಂದು ಅಡಿಗೆಗೆ ಅರಿಶಿನವನ್ನ ಹಾಕಿ ಹಾಕ್ತಾರೆ, ಮತ್ತೆ ವಿಶೇಷವಾದ ಔಷಧಿಯ ಗುಣ ಇದರಲ್ಲಿದೆ. ಹಾಗಾಗಿ ಮನೆ ಬಳಕೆಗಲ್ದಲ್ಲೇ ಎಲ್ಲೆಲ್ಲಿ ಅವಕಾಶ ಆಗುತ್ತೋ ಅಲ್ಲೆಲ್ಲಿ ಬೆಳ್ಕೊಂಡು ಮಾರಾಟಕ್ಕೂ ಅರಿಶಿನವನ್ನ ಉಪಯೋಗಿಸ್ಕೊಳ್ಬಹುದು. ಮತ್ತೆ ಒಂದ್ ವರ್ಷ ಬಿಟ್ರೆ ಮುಂದಿನ ವರ್ಷಕ್ಕೂ ಅದು ಬೆಳೀತಾ ಇರುತ್ತಲ್ವಾ? ಹೌದು, ಬೆಳೀತಾರೆ. ಶುಂಠಿಯಲ್ಲಿ ಹೇಳ್ದಂಗಲ್ಲ, ಶುಂಠಿ ಹಾಕಿದ್ರೆ ಒಂದೊಂದ್ಸರಿ ಆ ಜಾಗದಲ್ಲಿ ಮತ್ತೆ ಒಂದ್ ವರ್ಷ ಬರದಲ್ಲೇ ಇರ್ಬೋದು, ಕೊಳೆ ಏನಾದ್ರೂ ಬಂದ್ ಹೋಗಿರ್ಬೋದು. ಆದ್ರೆ ನಾವು ಅರಿಶಿನ ಹಾಕಿದ್ವಿ ಅಂತಂದ್ರೆ ಆ ಜಾಗದಲ್ಲಿ ಮತ್ತೆ ಅದನ್ನೇನಾದ್ರೂ ನಾವು ತೆಗ್ದಿಲ್ಲ ಅಂದ್ರೆ ಒಂದೊಂದ್ಸರಿ ತೆಗೆದ್ರು ಒಂದ್ ಸ್ವಲ್ಪ ಉಳ್ಕೊಂಡ್ರು ಸಾಕು, ಮುಂದಿನ ವರ್ಷ ಮತ್ತೆ ನಾವು ಅಲ್ಲಿ ಅರಿಶಿನ ಗಿಡಗಳನ್ನ ಬರದ್ ನೋಡ್ಬೋದು. ಅರಿಶಿನದ ಎಲೆಗಳನ್ನು ಎಷ್ಟೋ ಜನ ಇಷ್ಟಪಟ್ಟು ಕಡು ಮಾಡ್ಲಿಕ್ಕೆ ಇನ್ನು ಬೇರೆ ಬೇರೆದಕ್ಕೆಲ್ಲ ಉಪಯೋಗಿಸ್ಕೊಳ್ತಾರೆ. ಮತ್ತೆ ವಿಶೇಷವಾಗಿ ಮಹಿಳೆಯರು ಮುಖಕ್ಕೆ ಹಚ್ಚಿಕೊಳ್ಳಿಕ್ಕೆ, ಮತ್ತೆ ಚರ್ಮದ ಕಾಯಿಲೆಗಳು ದೂರ ಇರ್ಲಿಕ್ಕೂ, ಶುಭ ಕಾರ್ಯಗಳಿಗೂ, ಬೇರೆ ಬೇರೆ ಉದ್ದೇಶಗಳಿಗೆ ಅರಿಶಿನ ಬಳಕೆ ಆಗ್ತಿರುತ್ತೆ. ಕೊಂಬಾಗ್ಲಿ, ಪುಡಿ ಆಗ್ಲಿ, ಇನ್ನು ಕೆಲವೊಬ್ರು ಹಸಿ ಅರಿಶಿನವನ್ನೇ ಅಡಿಗೆಗೆ ತುರಿದ್ಬಿಟ್ಟು ಉಪಯೋಗಿಸ್ಕೊಳ್ಳೋದಿದೆ. ಏನೆಲ್ಲ ಪ್ರಯೋಗಗಳು ನಡೀತದವೆ, ಪ್ರಯತ್ನಗಳನ್ನ ಮಾಡ್ಲಿ. ಮತ್ತೆ ಕೆಲವೊಬ್ರು ಹೇಳ್ತಾರೆ ಭೂಮಿಯ ಶುದ್ಧತೆಗೂ ಅರಿಶಿನದಲ್ಲಿ ವಿಶೇಷವಾದ ಗುಣ ಇರೋದ್ರಿಂದ ತೋಟಗಳಲ್ಲಿ ಬೇರೆ ಬೇರೆ ಕಡೆ ಹಾಕೊಳ್ಳೋದ್ರಿಂದ ಭೂಮಿನೂ ಶುದ್ಧವಾಗುತ್ತೆ, ರೋಗ ಮುಕ್ತವಾಗ್ತದಂತ ಹೇಳೋದಿದೆ. ನಂಬಿಕೆ ಇರುತ್ತೆ ಒಬ್ಬೊಬ್ಬರಿಗೆ. ಹೌದು ಹೌದು, ಈ ಸುವರ್ಣಗಡ್ಡೆ ಮತ್ತು ಅರಿಶಿನವನ್ನ ಆಗಿಂದಾಗೆ ತೋಟಗಳಲ್ಲಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಬೆಳ್ಕೊಂಡ್ರೆ ಔಷಧಿಯ ಗುಣ ಮಣ್ಣಿನಲ್ಲಿ ಸೇರ್ಕೊಂಡಾಗ ಅನುಕೂಲ ಆಗ್ತದೆ. ಕೀಟ ರೋಗಗಳು ಅಷ್ಟೊಂದು ಬಾಧೆ ಮಾಡೋದಿಲ್ಲ ಅಷ್ಟೊಂದು ಇಲ್ಲ ಅರಿಶಿನದಲ್ಲಿ. ನಿಜ, ಮತ್ತೆ ಖರ್ಚು ತುಂಬಾ ಬರೋದಿಲ್ಲ. ಇಳುವರಿ ಎಷ್ಟು ಸಿಗ್ಬಹುದು ಅಂತ ಹೇಳ್ತೀರಿ ಒಂದು ಹೆಕ್ಟೇರ್ಗೆ? ಈಗ ಶುಂಠಿ ಹೇಳ್ತಾ ಇದ್ರಿ. ಹೌದು, ಇದರಲ್ಲಿ ಒಂದೊಂದು ತಳಿಗಳು 17-18 ಟನ್ ಕೊಡೋದು ಇದೆ, ಮತ್ತೆ 30 ಟನ್ ಅಷ್ಟು ಕೊಡುವಂತ ತಳಿಗಳು ಇದೆ ಇದರಲ್ಲಿ. ಒಂದು ಹೆಕ್ಟೇರ್ಗೆ 30-32 ಟನ್ ಅಷ್ಟು ಕೊಡುವಂತದ್ದು. ಅರಿಶಿನಕ್ಕೆ ಮತ್ತು ಶುಂಠಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಇಳುವರಿ ದೃಷ್ಟಿಯಲ್ಲಿ ಅರಿಶಿನೇ ಮುಂದು. ಹೌದು, ಅರಿಶಿನದಲ್ಲಿ ಜಾಸ್ತಿ ಬರುತ್ತೆ. ಪ್ರತಿಭಾ ಪ್ರಗತಿ ನಮ್ಮಿಂದ ಬಿಡುಗಡೆ ಆದಂತ ತಳಿಗಳನ್ನ ಲಾಸ್ಟ್ ಇಯರ್ ಮಾಡಿದ್ವಿ ಸ್ವಲ್ಪ ಮಟ್ಟಿಗೆ. ಜಾಸ್ತಿ ಮಾಡಕ್ ಹೋಗಲ್ಲ, ಯಾಕಂದ್ರೆ ಇಲ್ಲಿ ಅಷ್ಟು ಬೇಡಿಕೆ ಸಿಗಲ್ಲ ನಮ್ಗೆ. ಹಾಗಾಗಿ 1-2 ಕೆಜಿ ಬೇಕಾದವರು ಸಹ ನಮ್ಮಿಂದ ತಗೋಬಹುದು. ಅದ ಹಾರ್ವೆಸ್ಟ್ ಡಿಸೆಂಬರ್ ಆ ಟೈಮಲ್ಲಿ ಮಾಡಿರ್ತೀವಿ. ಬೇಡಿಕೆ ಇದ್ರೆ ಒಂದ್ ತಗೊಂಡೋಗಿ, ಬೆಳೆದ್ಬಿಟ್ಟು ಮಾರ್ತೀವಿ ಅನ್ನೋದಕ್ಕಿಂತ ಈಗ ಕೊಡಗಲ್ಲಿ ಜಾಸ್ತಿ ಬೆಳೆಯಕ್ಕಾಗಲ್ಲ, ಬೆಳೆಯಲ್ಲ ಅನ್ನೋ ಏನಾದ್ರೂ ಮನಸ್ಥಿತಿ ಇದ್ರೆ ತಮ್ಮ ಮನೆ ಖರ್ಚಿಗಾಗುವಷ್ಟಾದ್ರೂ ಬೆಳ್ಕೋಬಹುದು, ಆರಾಮಾಗಿ ಬೆಳ್ಕೋಬಹುದು, ಆರಾಮಾಗಿ ಬೆಳ್ಕೋ. ಪುಡಿ ಮಾಡಿಕೊಂಡು ತಮ್ಮ ಮನೇಲಿ ತಾವೇ ಮಾಡಿದಂತ ಅರಿಶಿನವನ್ನ ಬಳಸಬಹುದು. ನಿಜ ನಿಜ, ತಾವು ಹೇಳ್ತಾ ಇದ್ರಿ ಪ್ರತಿಭಾ ಮತ್ತು ಪ್ರಗತಿ, ಈ ತಳಿಗಳ ಬಿತ್ತನೆ ಬೀಜ ನಿಮ್ಮಲ್ಲಿ ಸಿಗುತ್ತೆ ಯಾವಾಗಲೂ? ಯಾವಾಗೂ ಇಲ್ಲ, ಈಗ ಹಾರ್ವೆಸ್ಟ್ ಮಾಡ್ತೀವಲ್ಲ. ಅಂದ್ರೆ ಯಾವಾಗ್ಲೂ ಅಂದ್ರೆ ಪ್ರತಿ ವರ್ಷನೂ ಅಲ್ವಾ? ಸಮರವಾಗಿ ಮುಂಗಾರಿಗಿಂತ ಮುಂಚಿತವಾಗಿ ಸಂಪರ್ಕ ಮಾಡಿಕೊಂಡು ಪಡ್ಕೊಳ್ಬಹುದು. ಮತ್ತೆ ರೈತರೇ ಇಟ್ಕೊಂಡ್ರೆ ಬೇಕಾದಾಗೆಲ್ಲ ಅಲ್ಲಲ್ಲೇ ರೈತರಿಗೆ ಹಂಚಬಹುದು ಈ ತಳಿಗಳ ಬಿತ್ತನೆ. ತಗೊಂಡ್ರೆ ಸಾಕು ಅರಿಶಿನ ಎಲ್ಲ. ಹೌದು, ಬಳಸಬಹುದು. ಶುಂಠಿಯಲ್ಲಿ ಹೇಳ್ತಾ ಇದ್ರಿ ಬೆಳೆ ಪರಿವರ್ತನೆ ಮತ್ತು ಬೇರೆ ಬೆಳೆಗಳ ಜೊತೆಗೆ ಸಂಯೋಜನೆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಇಲ್ಲಿ ಹೇಗೆ ಈಗ ಶುಂಠಿಯ ನಂತರ ಇಂಥ ಬೆಳೆಗಳನ್ನ ಬೆಳಿಬಾರ್ದನ್ನೋ ಒಂದು ವಿಚಾರದಲ್ಲಿ ಅರಿಶಿನ ಬೆಳೆಯಲ್ಲಿ ಅರಿಶಿನದ ನಂತರ ಅಥವಾ ಅರಿಶಿನಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಗಳನ್ನ ಬೆಳಿಬಾರ್ದು, ಬೆಳಿಬೇಕಂತ ಹೇಳ್ತೀರಿ? ಇಲ್ಲ ಅರಿಶಿನದಲ್ಲಿ ಆತರದ್ದೇನು ಇಲ್ಲ. ಮೇನ್ ಆಗಿ ನಾವು ಮಿಶ್ರ ಬೆಳೆಯಾಗಿ ಸಹ ಬೆಳಿಬಹುದು. ತೆಂಗು ಅಡಿಕೆ ತೋಟ ಇರುತ್ತಲ್ವಾ, ಅದ್ರ ಜೊತೆಗೂ ಬೆಳಿಬಹುದು. ಮತ್ತೆ ತರಕಾರಿ ಬೆಳೆಯಾದಂತ ಹಸಿಮೆಣಸು, ಈರುಳ್ಳಿ, ಬದನೆ ಏನೇನಿರುತ್ತಲ್ವಾ ಅದ್ರ ಜೊತೆಗೂ, ಮತ್ತೆ ಜೋಳ ಮತ್ತೆ ರಾಗಿ ಜೊತೆಗೂ ಮಧ್ಯದಲ್ಲಿ ಹಾಕೊಂಡು ಬೆಳಿಬಹುದು. ಎಲ್ಲಾ ಬೆಳೆಗಳ ಜೊತೆಗೆ ಒಂಥರ ಬೆಳೆಯಾಗಿ ಬೆಳಿಬಹುದು. ವೆರಿ ಗುಡ್ ಫ್ರೆಂಡ್. ಹೌದು ಅಲ್ವಾ? ನಿಜ. ಶುಂಠಿ ಜೊತೆಗೆ ಹಾಕಬಹುದಾ? ಶುಂಠಿ ಜೊತೆಗೂ ಹಾಕಬಹುದು ಅಲ್ವಾ? ನೋಡಿ, ಆದ್ರೆ ಶುಂಠಿಗೆ ಬರೋ ಕಾಯಿಲೆ ಇದಕ್ಕೆ ಬರೋದು, ಇದಕ್ಕೆ ಬರೋದು ಕಾಯಿಲೆ ಅದಕ್ಕೆ ಬರೋದು ಅನ್ನೋ ತರ ಏನಿಲ್ಲ.

ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,800 ರೂಪಾಯಿಯಿಂದ 16,100 ರೂಪಾಯಿ, ಅರಬಿಕಾ ಚೆರಿ 8,850 ರೂಪಾಯಿಯಿಂದ 9,000 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 9,450 ರೂಪಾಯಿಯಿಂದ 9,800 ರೂಪಾಯಿ, ರೋಬೆಸ್ಟಾ ಚೆರಿ 4,500 ರೂಪಾಯಿಯಿಂದ 4,700 ರೂಪಾಯಿ. ಅಡಿಕೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 51,000ರಿಂದ 56,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 38,000 ರೂಪಾಯಿಯಿಂದ 47,000 ರೂಪಾಯಿ. ಏಲಕ್ಕಿ ಧಾರಣೆ. 1 ಕೆಜಿಗೆ 450 ರಿಂದ 650 ರೂಪಾಯಿ, ಕಾಳುಮೆಣಸು ಕೆಜಿಗೆ 475 ರಿಂದ 495 ರೂಪಾಯಿ. ಶುಂಠಿ ಧಾರಣೆ ಕ್ವಿಂಟಾಲ್ಗೆ 3,300 ರೂಪಾಯಿಯಿಂದ 3,500 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಮಳೆ ಮಾಹಿತಿ. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಿಗ್ಗೆ 8:30ಕ್ಕೆ ಕೊನೆಗೊಂಡಂತೆ ಕಳೆದ 24 ಗಂಟೆ ಅವಧಿಯಲ್ಲಿ ಸರಾಸರಿ 44.57 ಮಿಲಿಮೀಟರ್ ಮಳೆಯಾಗಿದೆ. ಕಳೆದ ವರ್ಷ ಇದೇ ದಿನ 2.55 ಮಿಲಿಮೀಟರ್ ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿಯವರೆಗೆ ಮಳೆ 2,530.01 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1,891.03 ಮಿಲಿಮೀಟರ್ ಮಳೆಯಾಗಿತ್ತು. ಮಡಿಕೇರಿ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 42.68 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 5.58 ಮಿಲಿಮೀಟರ್ ಮಳೆ. ಜನವರಿಯಿಂದ ಇಲ್ಲಿಯವರೆಗೆ 3,627.79 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 2,612.64 ಮಿಲಿಮೀಟರ್ ಮಳೆಯಾಗಿತ್ತು. ವಿರಾಜಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 44 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 0.00 ಮಿಲಿಮೀಟರ್. ಜನವರಿಯಿಂದ ಇಲ್ಲಿಯವರೆಗೆ ಮಳೆ 1,938.14 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1,514.28 ಮಿಲಿಮೀಟರ್ ಮಳೆಯಾಗಿತ್ತು. ಸೋಮವಾರಪೇಟೆ ತಾಲೂಕಿನಲ್ಲಿ ಇಂದಿನ ಸರಾಸರಿ ಮಳೆ 47.03 ಮಿಲಿಮೀಟರ್. ಕಳೆದ ವರ್ಷ ಇದೇ ದಿನ 2.06 ಮಿಲಿಮೀಟರ್. ಜನವರಿಯಿಂದ ಇಲ್ಲಿಯವರೆಗೆ ಮಳೆ 2,024.11 ಮಿಲಿಮೀಟರ್. ಕಳೆದ ವರ್ಷ ಇದೇ ಅವಧಿಯಲ್ಲಿ 1,546.17 ಮಿಲಿಮೀಟರ್ ಮಳೆಯಾಗಿತ್ತು. ಜಿಲ್ಲೆಯಲ್ಲಿ ಹೋಬಳಿವಾರು ದಾಖಲಾಗಿರುವ ಮಳೆ ವಿವರ. ಮಡಿಕೇರಿ ಕಸಬ 35, ನಾಪೋಕ್ಲು 55.20, ಸಂಪಾಜೆ 10.50, ಭಾಗಮಂಡಲ 70, ವಿರಾಜಪೇಟೆ ಕಸಬ 14.80, ಹುದಿಕೇರಿ 54.80, ಶ್ರೀಮಂಗಲ 100.40, ಪೊನ್ನಂಪೇಟೆ 75, ಅಮ್ಮತ್ತಿ 9, ಬಾಳೆಲೆ 10, ಸೋಮವಾರಪೇಟೆ ಕಸಬ 37.40,

ಕೂರ್ಗ್ ಹೋಮ್ಸ್ಟೇ ಅಸೋಸಿಯೇಷನ್ನ 17ನೇ ವಾರ್ಷಿಕ ಮಹಾಸಭೆ ಇದೇ 11ರಂದು ಗುರುವಾರ ಮಡಿಕೇರಿ ಅಹನ್ ಹಿಲ್ಸ್ ಕಾಟೇಜ್ನಲ್ಲಿ ನಡೆಸಲು ತೀರ್ಮಾನಿಸಲಾಗಿತ್ತು. ಇದೀಗ ಮಳೆಯ ಕಾರಣದಿಂದ ಮುಂದೂಡಲಾಗಿದ್ದು ಮಹಾಸಭೆ ಸೆಪ್ಟೆಂಬರ್ 21ರಂದು ನಡೆಯಲಿದೆ. ಸರ್ವ ಸದಸ್ಯರು ಈ ಬದಲಾವಣೆಯನ್ನು ಅರಿತು ಸಹಕರಿಸುವಂತೆ ಕೂರ್ಗ್ ಹೋಮ್ಸ್ಟೇ ಅಸೋಸಿಯೇಷನ್ನ ಪ್ರಕಟಣೆ ಕೋರಿದೆ. ಕುಟ್ಟ ಕೊಡವ ಸಮಾಜತ್ ಈ ತಿಂಗಳ 14ನೇ ನಾರಾಜ ಪೊಲಕ 10 ಗಂಟೆಲಿಂಜಿ ವೈಪತ್ 5 ಗಂಟೆಗೆತ್ತನೆ ಕಕ್ಕಡ ನಮ್ಮೆ ನಡ್ಪ ತರಾವರಿ ಉಡುಪು ತೊಡುಪು ಬಟ್ಟೆ ಬರೆ ಪುಸ್ತಕ ಫರ್ನಿಚರ್ ಪೂಗಿಡ ಕಾರ್ ಜೀಪ್ ಮೂನು ತೀನಿ ಅಲ್ಲತೆ ಸುಮಾರು ಬಗೆರ ಮನೆಕ್ ಬೋಂಡಿಯನ್ನ ವಸ್ತುರ ಪ್ರದರ್ಶನ ಪೆಂಜ ಮಾರಾಟ ವ್ಯವಸ್ಥೆ ಉಂಡು. ಏದೇ ಜಾತಿ ಧರ್ಮತ್ರ ನಿರ್ಕ ಇಲ್ಲತೆ ಎಲ್ಲರೂ ಬಂತು ಕೂಡಿಯಾಡೋಣ ಕಟ್ಟಣಿತ್ ಕುಟ್ಟ ಕೊಡವ ಸಮಾಜತ್ರ ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಎಲ್ಲ ಸದಸ್ಯಂಗ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಮಳೆಗಾಲದಲ್ಲಿ ನಿಮ್ಮ ಬಟ್ಟೆಗಳು ಒಣಗುತ್ತಿಲ್ಲವೇ? ಇನ್ನೂ ಟೆನ್ಷನ್ ಬೇಡ, ಇಂದೇ ಅಭಿಲಾಷ್ ಸ್ಟೋರ್ಗೆ ಹೋಗಿ ಕ್ಲಾತ್ ಡ್ರೈಯರ್ ಖರೀದಿಸಿ, ಬಟ್ಟೆಗಳನ್ನು ಒಣಗಿಸಿ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ನಿಮಗೆ ಇಎಂಐ ಮೂಲಕ ಮೊಬೈಲ್ ಖರೀದಿಸಲು ಸಾಧ್ಯವಾಗುತ್ತಿಲ್ಲವೇ? ಸಿಬಿಲ್ ಸ್ಕೋರ್ ಕಡಿಮೆ ಇದೆಯೇ? ಲೋಕಲ್ ಐಡಿ ಪ್ರೂಫ್ ಇಲ್ಲವೇ? ಚಿಂತೆ ಬಿಡಿ, ಇದು ಯಾವುದು ಇಲ್ಲದೆ ಸ್ಯಾಮ್ಸಂಗ್ ಫೈನಾನ್ಸ್ ಮುಖಾಂತರ ನಿಮ್ಮ ನೆಚ್ಚಿನ ಮೊಬೈಲ್ ಅನ್ನು ಖರೀದಿಸಲು ಇಂದೇ ಬನ್ನಿ ವಿರಾಜಪೇಟೆಯ ಮೊಬೈಲ್ ಪಾರ್ಕ್ಗೆ. ಇದು ನಿಮ್ಮ ಊರಿನ ನಿಮ್ಮ ಅಂಗಡಿ. ಮರಗೋಡು ಗ್ರಾಮ ಪಂಚಾಯತಿಯ 2022-23 ಸಾಲಿನ ಗ್ರಾಮಸಭೆ ಇದೇ 12ರಂದು ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಮರಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಅಧ್ಯಕ್ಷೆ ಶ್ರೀಮತಿ ಪೂರ್ಣಿಮಾ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಗ್ರಾಮಸ್ಥರೆಲ್ಲ ಪಾಲ್ಗೊಳ್ಳುವಂತೆ ಮರಗೋಡು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. ಅಂದ ಚಂದದ ಉತ್ತಮ ಕ್ವಾಲಿಟಿಯ ವಾಲೈನ್ ಫ್ಲೋರ್ ಟೈಲ್ಸ್, ಸಿಪಿ ಫಿಟಿಂಗ್ಸ್, ಸ್ಯಾನಿಟರಿ ಐಟಮ್ಸ್ ಮಾನ್ಸೂನ್ ಪ್ರಯುಕ್ತ ಅಮೋಘ ಡಿಸ್ಕೌಂಟ್ ರೇಟ್ನಲ್ಲಿ ಖರೀದಿಸಲು ಬನ್ನಿ. ಪ್ರಿನ್ಸ್ ಮಾರ್ಬಲ್ಸ್, ಕಾವೇರಿ ಲೇಔಟ್, ಮಡಿಕೇರಿ. ಕಾಲ್ 9900044051. ನಿಧನ ಸುದ್ದಿ. ನಾಪೋಕ್ಲು ಕೊಳಕೇರಿ ಗ್ರಾಮತ್ರ ಕಾಂಡಂಡ ಪಾಲಿ ಮೇದಪ್ಪ ಎಂಗ ಇಂದು ಮರಣಪಟ್ಟಿದ್ದು 96 ಬಯತ್ರ ಕಾಂಡಂಡ ಪಾಲಿ ಮೇದಪ್ಪ ತಾಮನೆ ಬದಲೆರ ಅಕ್ಕಿರಿ ಕಾರ್ಯ ನಾಳೆ ಮಜ್ಜನ 1 ಗಂಟೆಗೆ ಎಂಗಡ ಸ್ವಂತ ಮನೆ ನಡ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಕ್ಕಳಲ್ಲಿ ಚೌರಕಮ್ಮಿ ಆಪೋ ಪಿಂಜ ಅಪೌಷ್ಟಿಕತೆ ಆಪಾನ ತಡಪಕ್ಕೆ ಆಲ್ಬೆಂಡಜಾಲ್ ಟ್ಯಾಬ್ಲೆಟ್ ಸಹಕಾರಿ ಆಪ. ಕೂಟಕ್ಕೆ ಮನರತ್ನ ಕಾತುಕ ಅರೊತ್ತು ಕೊಡ್ತಕ್ಕ ಜಂತುಪುಳನ ನಿಯಂತ್ರಣ ಮಾಡಲು ಒಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭಂವರ್ ಸಿಂಗ್ ಮೀನಾ ಅಣ್ಣಿಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಆರೋಗ್ಯ ಪಿಂಜ, ಕುಟುಂಬ ಕಲ್ಯಾಣ ಇಲಾಖೆಯ ಕೂಡು ಕೂಟತ್ತು ಮಡಿಕೇರಿ ಸೇಂಟ್ ಜೋಸೆಫ್ ಸ್ಕೂಲಲ್ಲಿ ಇಂದು ನಡೆದ ರಾಷ್ಟ್ರೀಯ ಜಂತುಪುಳು ನಿವಾರಣಾ ಕಾರ್ಯಕ್ರಮದ ಕೂಡಿಯಾಡಿತು ಅವು ತಕ್ಕ ಬರಂದತ್ತು. ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣಾಧಿಕಾರಿ ಡಾ ವೆಂಕಟೇಶ್ ತಕ್ಕ ಬರಂದಿತ್ತು ಇಡೀ ದೇಶದ ಆಗಸ್ಟ್ 10 ನಡೆಸುವ ರಾಷ್ಟೀಯ ಜಂತುಪುಳು ನಿವಾರಣಾ ಕಾರ್ಯಕ್ರಮ ಪಿಂಜ 17 ನಡೆಸುವ ಮಾಪಪ್ ಕಾರ್ಯಕ್ರಮ ಮೂಲಕ ಒಂದಿಂಜ 19 ಬಯತಿಕತನರ ಮಕ್ಕಕ್ಕೆ ಆಲ್ಬೆಂಡಜಾಲ್ ಟ್ಯಾಬ್ಲೆಟ್ ನ ಕೊಡಪ್ಪ ಅಂದು ಅರಿಚಿಟ್ಟದು. ಕಾರ್ಯಕ್ರಮದ ಹಾಜರಿಂಜ ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾ ಗೋಪಿನಾಥ್ ತಕ್ಕ ಬರಂದಿತ್ತು ಈ ಕಾರ್ಯಕ್ರಮದ ಮೂಲಕ ಜಿಲ್ಲೆಯ ಸುಮಾರು 1,97,991 ಮಕ್ಕಳು ಇದನ್ನ ಪ್ರಯೋಜನಿಡುವ ಗುರಿ ಬೆಚ್ಚಂಡಿತ್ತು. ಅಂಗನವಾಡಿ ಸರ್ಕಾರಿ ಅನುದಾನಿತ ಅನುದಾನ ಇಲ್ಲತ ಪಿಂಜ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ಆಲ್ಬೆಂಡಜಾಲ್ ಟ್ಯಾಬ್ಲೆಟ್ನ ಕೊಡಪಕ್ಕೆ ಕ್ರಮ ಎಡ್ತಂಡಿತ್ತು ಎಂದು ಮಾಹಿತಿ ಕೊಡ್ತದೆ. ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆನಂದ್ ಕುಣ್ಣನಿಕೆ ಮುಖ್ಯಪಟ್ಟವು ಕಾರ್ಯಕ್ರಮದ ಹಾಜರಿಂಜತ್. ಮಡಿಕೇರಿ ಮಂಗಳೂರು ರಾಷ್ಟೀಯ ಹೆದ್ದಾರಿರ ಮದೆನಾಡುರ ಪಕ್ಕ ಭೂಗೂದೆ ಆಪ ಅಪಾಯ ಉಳ್ಳಾಂಗಾಯಿತು. ಇಂದು ಪಿಂಜ ನಾಳೆ ಬೈಟ್ 8:30 ಪೊಲಕ 6:30 ತನೆ ಈ ಮಾರ್ಗ ಕಾಲ ಎಲ್ಲಾ ತರತರ ವಾಹನ ಸಂಚಾರತ್ನ ನಿಷೇಧ ಮಾಡಿತು. ಜಿಲ್ಲಾಧಿಕಾರಿ ಡಾ ಸತೀಶ್ ಆದೇಶ ಮಾಡಿತು. ಪೋಲು ನೇರತ್ ಮಾಮೂಲರನಿಕೆ ವಾಹನ ಸಂಚಾರ ಮಾಡಲು. ಸೋಮರ್ಪೇಟೆ ತಾಲೂಕರ ಪುಷ್ಪಗಿರಿ ಕುಂದುಸಾಲಕ ಅಡಗನ ಹರಪಲ್ಲಿ ಗ್ರಾಮದ ಬಲ್ಯಮಠತ್ರ ಭೂಗೂದೆ ಆನ ವರದಿಯಾಯಿತು. ಭೂಗುಡದ ಜಾಗಕ್ಕೆ ಅಧಿಕಾರಿಯ ಪೋಯ್ತು ಪರಿಶೀಲನೆ ನಡೆಸಿ. ಕುಂದರ ಕೊಡಿಲು ಇನ್ನೂ ಬಿರುಕು ಉಳ್ಳಾಂಗಾಯಿತು. ಗ್ರಾಮಸ್ಥಂಗ ಸುರಕ್ಷಿತ ಜಾಗಕ್ಕೆ ಪೋಪನೆಗೆ ಜಿಲ್ಲಾಡಳಿತ ಸೂಚನೆ ಕೊಡ್ತಿತ್ತು. ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಯೋಜನೆ ಅಡಿಲು ಮಂಡಿರ ಜಯ ಅಪ್ಪಣ್ಣ ಕೊಡವ ಪಾಜಲಗಳದನ ಕೊಡವ ಜಯ ಭಾರತ ಪುಸ್ತಕತನ ಸಾಹಿತಿ ನಾಗೇಶ್ ಕಾಲೂರು ಕನ್ನಡಕ್ಕೆ ಅನುವಾದ ಮಾಡಿತು. ಈ ಪುಸ್ತಕತನ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಕೂಡುಕೂಟತ್ ಇದೇ 12 ಮಜ್ಜನ ದಂಡರೆ ಗಂಟೆಗೆ ಮಡಿಕೇರಿ ಪತ್ರಿಕಾ ಭವನತ್ ನಡಪ ಕಾರ್ಯಕ್ರಮತ್ತು ಬಿಡುಗಡೆ ಮಾಡುವ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷಗಳನ್ನ ಅಮ್ಮಟಂಡ ಡಾಕ್ಟರ್ ಪಾರ್ವತಿ ಅಪ್ಪಯ್ಯ ಎಂಡ ಕೊರು ಕಾರ್ಯಕ್ರಮ ನಡಪ ಈ ಕಾರ್ಯಕ್ರಮತನ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಅಧ್ಯಕ್ಷಗಳನ್ನ ಕೇಶವ ಕಾಮತ್ ಉದ್ಘಾಟನೆ ಮಾಡುವ ಪುಸ್ತಕ ಬುಡುಗಡೆಯರ ಕೂಟಕ್ಕೆ ಈ ಕಾರ್ಯಕ್ರಮತ್ತು ಸಾಹಿತ್ಯಳನ್ನ ಬಾಚರಿನಂಡ ಅಪ್ಪಣ್ಣ ಕವನ ವಾಚನ ಮಾಡುವ ಪಿಂಜ ಕೊಡವ ಜಯ ಭಾರತದ ಕನ್ನಡ ಅನುವಾದ ಒಂದು ಸ್ಥೂಲ ನೋಟ ಅನ್ನೋ ವಿಷಯತ್ತು